ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ರಸಮೇವು ತಯಾರಿಕೆ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಷಯ ತಜ್ಞರಾದ ಡಾ GK ಜಯದೇವಪ್ಪ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ನಂತರ ಪೇಟೆ ಧಾರಣೆ, ಹವಾಮಾನ ವರದಿ, ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳನ್ನು ಸಹ ಕೇಳಬಹುದು. ಈಗ ಕೇಳಿ, ರಸಮೇವು ತಯಾರಿಕೆ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಷಯ ತಜ್ಞರಾದ ಡಾ GK ಜಯದೇವಪ್ಪ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ರಸಮೇವು ತಯಾರಿಕೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪಶು ವಿಷಯ ತಜ್ಞರಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಡಾ GK ಜಯದೇವಪ್ಪ ಅವರು ನಮ್ಮೊಂದಿಗೆ ಇದ್ದಾರೆ. ಈ ಒಂದು ರಸಮೇವು ತಯಾರಿಕೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಹೇಳಿ ಸರ್, ಈ ಒಂದು ರಸಮೇವು ತಯಾರಿಕೆ ಅಂತ ಹೇಳಿ ಇವತ್ತು ನಾವು ಮಾತಾಡ್ತಾ ಇದೀವಿ. ಮೊದಲೇದಾಗಿ ರಸಮೇವು ಅಂತಂದ್ರೆ ಏನ್ ಸರ್? ತಮಗೆಲ್ಲ ಗೊತ್ತಿರೋ ಹಾಗೆ ರಸಮೇವು ಇದನ್ನ ಇಂಗ್ಲಿಷ್ನಲ್ಲಿ ಸೈಲೇಜ್ ಅಂತ ಕರೀತಾರೆ. ರಸಮೇವು ಅಂತಕ್ಕಂಥದ್ದು ಹಸಿರು ಮೇವುಗಳನ್ನ ಒಂದು ಗಾಳಿ ಆಡದೇ ಇರತಕ್ಕಂತ ಒಂದು ಗುಂಡಿಯಲ್ಲಿ ಅಥವಾ ಡ್ರಮ್ಗಳಲ್ಲಿ ಶೇಖರಣೆ ಮಾಡಿಟ್ಟು ಅದನ್ನ ಫರ್ಮೆಂಟೇಷನ್ ಅಂದ್ರೆ ಸೂಕ್ಷ್ಮಾಣುಜೀವಿಗಳಿಂದ ಅದು ಬುರುಗು ಬುರೋ ಹಾಗೆ ಮಾಡಿ ಅದನ್ನ ಬಳಸ್ತಕ್ಕಂತ ಒಂದು ಮೇವು. ಇದು ಅತ್ಯಂತ ಪೌಷ್ಟಿಕ ಮೇವು. ಹಾಗಾಗಿ ಇದನ್ನ ನಾವು ಅನೇರೋಬಿಕ್ ಕಂಡೀಷನ್ ಅಂತ ಅಂದ್ರೆ ಗಾಳಿ ಆಡದೇ ಇರತಕ್ಕಂತ ಗುಂಡಿಗಳಲ್ಲಿ ಮತ್ತು ಡ್ರಮ್ಗಳಲ್ಲಿ ಶೇಖರಣೆ ಮಾಡಿ ಇಡೋದ್ರಿಂದ ಇದು ಒಂದು ಅತ್ಯಂತ ಒಳ್ಳೆಯ ಮೇವಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಇದನ್ನ ರಸಮೇವು ಅಂತ ಕರೀತಾರೆ. ಯಾವ ಯಾವ ರೀತಿಯಾದಂತ ಒಂದು ಹಸಿಮೇವುಗಳಲ್ಲಿ ಈ ರಸಮೇವು ತಯಾರಿಕೆ ಮಾಡಬಹುದು ಸರ್? ಈಗ ರಸಮೇವುಗಳನ್ನ ನಾವು ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ಯಾಕೆ ಇದನ್ನ ತಯಾರು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿಚಾರ ತಿಳಿಸ್ತೀನಿ. ಮೊಟ್ಟ ಮೊದಲನೇದಾಗಿ ಈಗ ಒಳ್ಳೆಯ ಮಳೆಗಾಲ ಬಂದಾಗ ಸಾಕಷ್ಟು ಹಸಿರು ಮೇವಿನ ಲಭ್ಯತೆ ನಮಗೆ ರೈತರ ಬಾಂಧವರಿಗೆ ಸಿಗುತ್ತೆ. ಇಂತಹ ಸಂದರ್ಭದಲ್ಲಿ ನಾವು ಈ ತುಂಬವಾಗಿ ಬೆಳೆದಿರತಕ್ಕಂತ ಹಸಿರು ಮೇವುಗಳನ್ನ ಅದನ್ನ ನಾವು ಪೂರ್ತಿ ಪ್ರಮಾಣದಲ್ಲಿ ಬಳಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಆ ಒಂದು ಮೇವನ್ನ ಬೇಸಿಗೆ ಕಾಲಕ್ಕೂ ಜಾನುವಾರುಗಳಿಗೆ ಸಿಗೋ ರೀತಿಯಲ್ಲಿ ಅದನ್ನ ಸಂರಕ್ಷಣೆ ಮಾಡಿ ಇಟ್ಕೊಳ್ಳೋದನ್ನ ನಾವು ಈ ಒಂದು ರಸಮೇವು ಪದ್ಧತಿನಲ್ಲಿ ನಾವು ಅನುಸರಿಸ್ತೇವೆ. ಈ ರಸಮೇವುಗೆ ಬಹಳ ಮುಖ್ಯ ಸೂಕ್ತವಾಗಿರ್ತಕ್ಕಂಥ ಮೇವಿನ ತಳಿಗಳು ಯಾವ್ಯಾವಪ್ಪ ಅಂತಂದ್ರೆ ಯಾವ ಒಂದು ಮೇವಿನಲ್ಲಿ ಹೆಚ್ಚಿನ ಶರ್ಕರ ಪಿಷ್ಟ ಅಂದ್ರೆ ಸಕ್ಕರೆ ಅಂಶ ಇರತಕ್ಕಂಥ ಪದಾರ್ಥಗಳು ಯಾವ್ಯಾವ ಮೇವಿನಲ್ಲಿ ಹೆಚ್ಚಿಗೆ ಇರ್ತವೋ ಅಂಥ ಮೇವುಗಳಲ್ಲಿ ರಸಮೇವನ್ನು ಮಾಡತಕ್ಕಂಥದ್ದು ಅತ್ಯಂತ ಸೂಕ್ತ. ಅದರಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಗೊತ್ತಿರೋ ಹಾಗೆ ಈಗ ಮೆಕ್ಕೆಜೋಳದಲ್ಲಿ ಸಾಕಷ್ಟು ಶರ್ಕರ ಪಿಷ್ಟ ಅಂದ್ರೆ ಸಕ್ಕರೆ ಅಂಶ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ನಾವು ತಿಂತಕ್ಕಂಥ ಜೋಳ, ಜೋಳದ ಮೇವಿನಲ್ಲಿ ನೇಪಿಯರ್ ಹುಲ್ನಲ್ಲೂ ಸಹ ನಾವು ಈ ಸೈಲೇಜ್ ಅನ್ನು ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ UPL ಕಂಪನಿಯಿಂದ ಒಂದು ಶುಗರ್ ಗ್ರೇಸ್ ಅಂತ ಒಂದು ಜೋಳದ ಮೇವಿನ ತಳಿ ಇದೆ, ಅದನ್ನು ಸಹ ನಾವು ರಸಮೇವಾಗಿ ಬಳಸಲಿಕ್ಕೆ ಬಹಳ ಒಳ್ಳೆಯಂತ ಮೇವು. ಒಟ್ಟಾರೆ ನಿಮಗೆ ಹೇಳೋದಾದ್ರೆ ಜಾಸ್ತಿ ಸಕ್ಕರೆ ಅಂಶ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರತಕ್ಕಂಥ ಹಸಿರು ಮೇವುಗಳನ್ನ ನಾವು ಸಂರಕ್ಷಣೆ ಮಾಡಿಕೊಂಡು ಬೇಸಿಗೆ ಕಾಲದಲ್ಲೂ ಅದನ್ನ ಹಸಿರು ಮೇವಾಗಿ ಬಳಸೋದ್ರಿಂದ ಹೈನುಗಾರಿಕೆನಲ್ಲಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ನಾವು ಹಾಲನ್ನ ಉತ್ಪಾದನೆ ಮಾಡಲಿಕ್ಕೆ ಒಂದು ಪದ್ಧತಿ ಇದು. ಈಗ ಮೆಕ್ಕೆಜೋಳದ ಹಸಿ ಮೇವನ್ನ ನಾವು ಬೆಳೆಸಬಹುದು ಅಂತ ಹೇಳಿದ್ರ, ನೇಪಿಯರ್ ಸಪ್ಪೆಯನ್ನ ಬಳಸಬಹುದು ಅಂತ ಹೇಳಿದ್ರ, ಈ ರೀತಿಯಾಗಿ ಸಾಕಷ್ಟು ರೈತರು ಹಸಿರು ಮೇವನ್ನ ಬೆಳಕೊಳ್ತಾರೆ ನಮ್ಮ ತಮ್ಮ ಒಂದು ಕೃಷಿ ಜಮೀನಿನಲ್ಲಿ. ಅದನ್ನ ರಸಮೇವು ಅಂತಂದ್ರೆ ಯಾವ ರೀತಿ ಮಾಡಬೇಕು ಸರ್, ಇದ್ರ ಬಗ್ಗೆ ಹೇಳಿ ಸರ್. ಈಗ ರಸಮೇವು ನಾವು ಇದಕ್ಕೆ ಒಂದು ಪದ್ಧತಿ ಇದೆ ಅಂದ್ರೆ ನಾವು ಮುಖ್ಯವಾಗಿ ಇಲ್ಲಿ ಈ ಬೆಳೆಯನ್ನ ನಾವು ಉದಾಹರಣೆಗೆ ಮೆಕ್ಕೆಜೋಳ ಅಂತ ತಗೊಳ್ರಿ, ಅದನ್ನ ಸಾಧಾರಣವಾಗಿ 80 ದಿವಸದವರೆಗೆ ಅದನ್ನ ನಾವು ಬೆಳೆಸಬೇಕಾಗತ್ತೆ. ಅಂದ್ರೆ 50% ಆಲ್ಗಾಳ್ ಇರೋ ಸ್ಟೇಜ್ ತನಕ ನಾವು ಒಂದು ಈ ಮೆಕ್ಕೆಜೋಳವನ್ನು ಬೆಳೆಸಬೇಕಾಗತ್ತೆ. ಅದಕ್ಕೆ ಪ್ರೀ ಬ್ಲೂಮಿಂಗ್ ಸ್ಟೇಜ್ ಅಂತಲೂ ಕರೀತಾರೆ ಇಂಗ್ಲಿಷ್ನಲ್ಲಿ. ಅಂದ್ರೆ ಆಲ್ಗಾಳ್ ಆಗ್ತಕ್ಕಂಥ ಸಮಯದಲ್ಲಿ ಅದನ್ನ ಕಟಾವು ಮಾಡಬೇಕಾಗತ್ತೆ. ಕಾರಣ ಏನಪ್ಪ ಅಂತಂದ್ರೆ ಯಾವುದೇ ಒಂದು ಗಿಡ ಒಂದು ಇನ್ನೇನು ಹೂ ಕಾಯಿ ಬಿಡಬೇಕು ಅನ್ನೋ ಸಮಯದಲ್ಲಿ ಅದರಲ್ಲಿ ಅತ್ಯಂತ ಹೆಚ್ಚಿನ ಪೌಷ್ಟಿಕಾಂಶಗಳು ಇರೋದ್ರಿಂದ ನಾವು ಆ ಸ್ಟೇಜಲ್ಲೇ ಕಟಾವು ಮಾಡಿ ಅಂತ ತಿಳಿಸ್ತೀವಿ. ಆ ಸ್ಟೇಜಲ್ಲಿ ಸಾಧಾರಣವಾಗಿ ಸುಮಾರು 30 35% ಒಣಾಂಶ ಇರುತ್ತೆ, 65% ತೇವಾಂಶ ಇರುತ್ತೆ ಆ ಮೇವಿನಲ್ಲಿ. ಅದು ಅತ್ಯಂತ ಸೂಕ್ತವಾದ ಸಮಯ ಅಂತ ಹೇಳ್ತೀವಿ. ಈ ರಸಮೇವಿಗೆ ಮಾಡಲಿಕ್ಕೆ ಮುಖ್ಯವಾಗಿರತಕ್ಕಂಥ ಕಾರಣಗಳೇನಪ್ಪ ಅಂತಂದ್ರೆ, ಆ ಒಂದು ಮೇವಿನಲ್ಲಿ ಅತ್ಯಂತ ಹೆಚ್ಚಿನ ಪೋಷಕಾಂಶಗಳು ಅಡಗಿರುತ್ತವೆ ಆ ಸಮಯದಲ್ಲಿ. ಅದು ಅಲ್ಲದಲೇ ಈಗ ನಾವು ಎಲ್ಲ ರೈತ ಬಾಂಧವರು ಏನು ತಿಳ್ಕೊಂಡಿದ್ದಾರೆ ಅಂತಂದರೆ, ಒಂದು ಮೇವು ಅಂತಂದರೆ ಅದು ಚೆನ್ನಾಗಿ ಬೆಳೆದಿರತಕ್ಕಂಥದ್ದು ಹಸಿರು ಮೇವು, ಅದನ್ನು ನಾವು ಭಾಳ ಒಳ್ಳೆ ಮೇವು ಅಂತ ಹೇಳ್ತೀವಿ. ಆದರೆ ಒಂದು ನಾವು ಒಂದು ಒಬ್ಬ ತಜ್ಞರಾಗಿ ಹೇಳೋದಾದರೆ, ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳ ಮೇಲೆ ನಾವು ಮೇವುಗಳನ್ನು ಅಳಿಬೇಕೋ ಹೊರತು ಅದರ ಇಳುವರಿ ಮೇಲೆ ನಾವು ಅಳತೆ ಮಾಡೋದು. ಅಂದರೆ ಇದಕ್ಕೆ ನ್ಯೂಟ್ರಿಷನ್ ಈಲ್ಡ್ ಅಂತ ಕರಿತೀವಿ. ಅಂದರೆ ಯಾವುದೇ ಒಂದು ಮೇವಿನಲ್ಲಿ ಎಷ್ಟು ಪೋಷಕಾಂಶಗಳು ರಾಸುಗಳಿಗೆ ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟೋ ಹೊರತು ಆ ಮೇವು ಅತ್ಯಂತ ಹೆಚ್ಚಿಗೆ ಇಳುವರಿ ಬಂದಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಉದಾಹರಣೆಗೆ ಈಗ ನೇಪಿಯರ್ ಮೇವು ಸಾಕಷ್ಟು ಬೆಳವಣಿಗೆಯನ್ನು ನಾವು ಪಡಿಬೋದು, ಆದರೆ ಅದರಲ್ಲಿ ಪೋಷಕಾಂಶಗಳು ತುಂಬ ಕಡಿಮೆ ಇರ್ತವೆ. ಹಾಗಾಗಿ ನಾವು ಈ ಮೇವನ್ನು ಕಟಾವು ಮಾಡುವಾಗ ಈ ಗರ್ಭಧರಿಸಿದ ಗಿಡ ಅಂತ ಹೇಳ್ತೀವಿ, ಅಂದರೆ ಈ ಪ್ರೀ ಬ್ಲೂಮಿಂಗ್ ಸ್ಟೇಜ್ ಅಂತಂದರೆ ಒಂದು ಗಿಡ ಅದು ಗರ್ಭಿಣಿ ಗಿಡ ಇದ್ದಂಗೆ, ಅದು ಆ ಸಮಯದಲ್ಲಿ ಪೋಷಕಾಂಶಗಳನ್ನು ಶೇಖರಿಸಿ ಇಟ್ಕೊಂಡಿರುತ್ತೋ ಅಂಥ ಒಂದು ಸ್ಥಿತಿಯಲ್ಲಿ ನಾವು ಒಂದು ಮೇವನ್ನು ಕಟಾವು ಮಾಡೋದ್ರಿಂದ ಅತ್ಯಂತ ಹೆಚ್ಚಿನ ಪೋಷಕಾಂಶಗಳ ಇಳುವರಿಯನ್ನು ನಾವು ಪಡಿಬೋದು. ಅಂಥ ಮೇವನ್ನು ನಾವು ಕಟಾವು ಮಾಡಿ ಅದನ್ನು ಸುಮಾರು 20 mm ಅಂದರೆ 2 cm ಉದ್ದ ನಾವು ಕಟಾವು ಮಾಡಬೇಕಾಗತ್ತೆ. ಇದಕ್ಕೆ ಒಂದು ಅತ್ಯಂತ ಉತ್ತಮವಾಗಿರತಕ್ಕಂಥ ಒಂದು ಮೇವು ಕಟಾವು ಯಂತ್ರವನ್ನು ನಾವು ಬಳಸ್ಕೋಬೇಕಾಗತ್ತೆ. ಈ ಮೇವು ಕಟಾವು ಅನ್ನು ಬಳಸಿಕೊಂಡು ನಾವು ತುಂಡು ತುಂಡಾಗಿ ಈ ಮೇವನ್ನು ಕತ್ತರಿಸಿ ಅದನ್ನು ಒಂದು ಗುಂಡಿ ಒಳಗಡೆ, ಅಂದರೆ ಈ ಗುಂಡಿಯ ಸೈಜನ್ನು ನಾವು ಹೇಳಬೇಕು ಅಂತಂದರೆ, ಈಗ ನಮ್ಮ ಅವಶ್ಯಕತೆಗೆ ಅನುಸಾರವಾಗಿ ಗುಂಡಿಗಳನ್ನು ಮಾಡ್ಕೋಬೇಕಾಗತ್ತೆ. ಸಾಧಾರಣವಾಗಿ 10 x 10 x 10 ಅಂದರೆ 1000 ಘನ ಅಡಿನಲ್ಲಿ ನಾವು 1 ಎಕರೆ ಮೇವನ್ನು ಶೇಖರಣೆ ಮಾಡಿ ಇಡಕ್ಕೆ ಸಾಧ್ಯತೆ ಇದೆ. ಅಂದರೆ ಒಂದು 10 ಅಡಿ ಉದ್ದ 10 ಅಡಿ ಅಗಲ ಮತ್ತು 10 ಅಡಿ ಆಳದಲ್ಲಿ 1000 ಘನ ಅಡಿ ಆಗುತ್ತೆ. ಈ 1000 ಘನ ಅಡಿನಲ್ಲಿ 1 ಎಕರೆನಲ್ಲಿ ಸಾಧಾರಣವಾಗಿ 12-15 ಟನ್ ನಾವು ಮೆಕ್ಕೆಜೋಳವನ್ನು ಬೆಳ್ಕೋಬಹುದು. ಈ ಒಂದು ಗುಂಡಿನಲ್ಲಿ ಕಂಪ್ಲೀಟ್ 1 ಎಕರೆ ಮೇವನ್ನು ನಾವು ಶೇಖರಣೆ ಮಾಡಿ ಇಡಲಿಕ್ಕೆ ಅವಕಾಶ ಇದೆ. ಆ ನಂತರ ಈ ಮೇವಿನಲ್ಲಿ ಯಾಕೆ ನಾವು ರಸಮೇವನ್ನು ಬಳಸಬೇಕು ಅನ್ನೋದಕ್ಕೆ ಮುಖ್ಯ ಕಾರಣಗಳು ಹೇಳ್ತಾ ಇದ್ದೀನಿ. ನೀವು ಒಂದು ಸಾರಿ ಈ ರಸಮೇವನ್ನು ಬಳಸಿದ್ರೆ ಏನಾಗುತ್ತೆ ಅಂತಂದ್ರೆ, ಈ ರಸಮೇವು ಗುಂಡಿ ಒಳಗಡೆ ನಾವೇನು ಗುಂಡಿ ತುಂಬತಿವಲ್ಲ ಅದು ಗಾಳಿ ಆಡದ ರೀತಿಯಲ್ಲಿ ಶೇಖರಣೆ ಮಾಡಿ ಇಟ್ಟಿರ್ತೀವಿ ನಾವು. ಆ ಗಾಳಿ ಆಡದ ರೀತಿಯಲ್ಲಿ ಶೇಖರಣೆ ಮಾಡಿ ಇಟ್ಟಾಗ ಏನಾಗುತ್ತೆ ಅಂದರೆ, ಅಲ್ಲಿ ಗಾಳಿಯನ್ನು ಉಪಯೋಗಿಸ್ಕೊಳ್ಳದಲ್ಲೇ ಬೆಳೀತಕ್ಕಂಥ ಸೂಕ್ಷ್ಮಾಣುಗಳು ಅಂದರೆ ಅನರೋಬಿಕ್ ಬ್ಯಾಕ್ಟೀರಿಯಾಸ್ ಅಂತಗಳಿರ್ತವೆ. ಆ ಅನರೋಬಿಕ್ ಬ್ಯಾಕ್ಟೀರಿಯಾಸ್ಗಳು ಈ ಮೇವನ್ನು ಜೀರ್ಣ ಮಾಡಿ ಅವುಗಳಿಂದ ಉತ್ತಮವಾಗಿರ್ತಕ್ಕಂಥ ಆಮ್ಲಗಳನ್ನು ಬಿಡುಗಡೆ ಮಾಡ್ತೇವೆ. ಉದ್ದ ಮುಖ್ಯವಾಗಿ ಲ್ಯಾಕ್ಟಿಕ್ ಆ್ಯಸಿಡ್ಡು, ಅಸಿಟಿಕ್ ಆ್ಯಸಿಡ್ಡು, ಬ್ಯೂಟಿರಿಕ್ ಆ್ಯಸಿಡ್ಡು, ಪ್ರೋಪಿಯೋನಿಕ್ ಆ್ಯಸಿಡ್ಡು, ಇವೆಲ್ಲವೂ ಅತ್ಯಂತ ಒಳ್ಳೆ ಪೋಷಕಾಂಶಗಳು. ಹಾಲಿನಲ್ಲಿ ಡಿಗ್ರಿ ಬರಬೇಕು ಅಂತಂದರೆ ಮತ್ತು ಹಾಲಿನಲ್ಲಿ ಜಿಡ್ಡಿನಾಂಶ ಬರಬೇಕು ಅಂತಂದರೆ ಈ ಎಲ್ಲ ಆಮ್ಲಗಳು ಅತಿ ಹೆಚ್ಚಿನ ಪಾತ್ರವನ್ನು ವಹಿಸೋದ್ರಿಂದ ಈ ಆಮ್ಲಗಳು ಈ ಗುಂಡಿ ಒಳಗಡೆ ಉತ್ಪತ್ತಿ ಆಗ್ತವೆ. ನಾವು ಯಾವ ಗುಂಡಿನಲ್ಲಿ ಈ ಮೇವನ್ನು ಕಟಾವು ಮಾಡಿ ಶೇಖರಣೆ ಮಾಡಿರ್ತೀವೋ ಆ ಗುಂಡಿನಲ್ಲಿ ಈ ಆಮ್ಲಗಳು ಉತ್ಪತ್ತಿ ಆಗೋದ್ರಿಂದ ಏನಾಗುತ್ತೆ, ಆ ಮೇವನ್ನು ಕೆಡದಾಗೆ ನೀವು ವರ್ಷಗಟ್ಟಲೆ ನಾವು ಶೇಖರಣೆ ಮಾಡ್ಬೋದು. ಯಾಕೆಂತಂದರೆ ಈಗ ಒಂದು ಉಪ್ಪಿನಕಾಯಿ ಜಾಡಿನಲ್ಲಿ ನಾವು ಸಾಕಷ್ಟು ಉಪ್ಪಾಕ್ತೀವಿ ಅಂದರೆ ಅದು ಉಪ್ಪು ಹಾಕೋದ್ರಿಂದ ಅದು ಕೆಡೋದಿಲ್ಲ ಉಪ್ಪಿನಕಾಯಿ. ಹಾಗೆ ಇಲ್ಲಿ ನಾವು ರಸಮೇವು ಮಾಡೋ ಗುಂಡಿನಲ್ಲಿ ಅನರೋಬಿಕ್ ಬ್ಯಾಕ್ಟೀರಿಯಾಗಳಿಂದ ಆಮ್ಲಗಳು ಉತ್ಪತ್ತಿ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಮೇವು ವರ್ಷಗಟ್ಟಲೆ ಕೆಡೋದಿಲ್ಲ. ಹೀಗಾಗಿ ಅದನ್ನು ನಾವು ಯಾವಾಗ ಬೇಕಾದರೂ ಅಂದರೆ ಒಂದು ಸಾರಿ ಗುಂಡಿ ತುಂಬಿದ ಮೇಲೆ 1 ತಿಂಗಳ ನಂತರ ನಾವು ಅದನ್ನು ಓಪನ್ ಮಾಡಿದರೆ ನಮಗೆ ರಸಮೇವು ಆಗಿರುತ್ತೆ. ನಮಗೇನಾದರೂ ಅದರ ಅವಶ್ಯಕತೆ ಇಲ್ಲ ಅಂತಂದರೆ ನಾವು ಬೇಕಿದ್ರೆ ಮುಂದೆ 1 ವರ್ಷ ಬಿಟ್ಟು ಬೇಕಾದರೂ ಅದನ್ನು ಓಪನ್ ಮಾಡಿದರೆ ಅದು ಮೇವು ಕೆಟ್ಟಿರಲ್ಲ, ಅದು ಅತ್ಯಂತ ಚೆನ್ನಾಗಿರುತ್ತೆ, ಅತಿ ಹೆಚ್ಚಿಗೆ ಪೋಷಕಾಂಶಗಳನ್ನು ಹೊಂದಿರುತ್ತೆ. ಈ ರೀತಿಯ ರಸಮೇವುಗಳನ್ನು ನಾವು ಜಾನುವಾರುಗಳು ನೀಡೋದ್ರಿಂದ ಏನಾಗುತ್ತೆ ಅಂದರೆ ತಿಂಡಿಯ ಮೇಲಿನ ಒತ್ತಡ ಕಡಿಮೆ ಮಾಡ್ಕೋಬೋದು. ಯಾಕೆ ಅಂತಂದರೆ ನಾವು ಅತಿ ಹೆಚ್ಚಿನ ಪೋಷಕಾಂಶಗಳನ್ನು ರಸಮೇವು ಮುಖಾಂತರನೇ ಕೊಡ್ತೀವಿ. ಈ ರಸಮೇವು ಕೂಡ ಇದು ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು ನಾವು ಹೆಚ್ಚಿಗೆನೂ ಸಹ ಕೊಡಬಾರ್ದು. ಯಾಕೆ ಅಂತಂದ್ರೆ ಈಗ ಒಂದು ಮೂಲತಃ ಹಸು ಅದು ಮೆಲ್ಕನ್ನು ಹಾಕ್ಬೇಕು. ಹಸು ಮಾತ್ರ ಅಲ್ಲ, ಕುರಿಗಳು, ಮೇಕೆಗಳು ಇವುಗಳೆಲ್ಲಗಳಿಗೂ ಸಹ ರಸಮೇವನ್ನು ನಾವು ಕೊಡೋದ್ರಿಂದ ಅದು ಈಗ ಸ್ವಲ್ಪ ಮೆಲ್ಕನ್ನು ಆಡ್ಬೇಕು. ಮೂಲತಃ ಮೆಲ್ಕಾಕೋ ಪ್ರಾಣಿಗಳಾಗಿರೋದ್ರಿಂದ ಅದು ಮೆಲ್ಕಾಡಿದ್ರೆ ಆರೋಗ್ಯ. ನಾವು ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು ಜಾಸ್ತಿ ಇದನ್ನೇ ರಸಮೇವನ್ನೇ ಬಳಸಿದ್ರೆ ಏನಾಗುತ್ತೆ ಅಂದರೆ ಇದು ಅರ್ಧ ಜೀರ್ಣ ಗುಂಡಿ ಒಳಗಡೆನೆ ಆಗಿರೋದ್ರಿಂದ ಹೆಚ್ಚಿಗೆ ಪೋಷಕಾಂಶಗಳನ್ನು ನಾವು ಅಂದರೆ ಹೆಚ್ಚು ಮೆಲ್ಕ್ ಹಾಕೋಕ್ಕೆ ಪ್ರಾಣಿಗೆ ಅವಕಾಶ ಇರೋದಿಲ್ಲ. ಅವಾಗೇನಾಗುತ್ತೆ ಅಂತಂದರೆ ಇದು ಬೇದಿಯನ್ನು ಸಹ ಉಂಟು ಮಾಡುತ್ತೆ ಹೆಚ್ಚಿಗೆ ಜಾಸ್ತಿ ರಸಮೇವನ್ನು ಕೊಟ್ಟರೆ. ನಾವು ಸಾಧಾರಣವಾಗಿ ಏನು ರೆಕಮೆಂಡೇಷನ್ ಹೇಳ್ತೀವಿ ಅಂತಂದರೆ, ಒಂದು ಹಸುಗೆ ಭಾಳ ಜಾಸ್ತಿ ಇಳುವರಿ ಕೊಡುತ್ತೆ ಅಂದರೆ 15 kg ರಸಮೇವನ್ನು ಒಂದು ದಿವಸ ಕೊಡಬಹುದು ಅಂತ ನಾವು ತಿಳಿಸ್ತೀವಿ ರೈತರಿಗೆ. ಈಗ ರಸಮೇವು ತಯಾರು ಮಾಡ್ಬೇಕಂತಂದ್ರೆ ಈಗ ಹಸಿಮೇವುಗಳನ್ನ ಅಷ್ಟೇ ಬಳಸಬೇಕಾ, ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಏನಾದರೂ ಅಲ್ಲಿ ಹಾಕ್ಬೇಕಾಗುತ್ತೆ? ನೀವು ಒಳ್ಳೆಯ ಒಂದು ಪ್ರಶ್ನೆಯನ್ನು ಕೇಳಿದರೆ, ಈ ರಸಮೇವುಗಳನ್ನು ಮಾಡ್ಲಿಕ್ಕೆ ಏನಾಗುತ್ತೆ ಅಂದರೆ, ಈಗ ಉತ್ತಮವಾಗಿರತಕ್ಕಂಥ ಮೇವಿನ ತಳಿ ತುಂಬಾ ಮುಖ್ಯವಾದದ್ದು. ನಾವು ಈಗ ಆದ್ಯತೆ ಮೇಲೆ ಹೇಳೋದಾದ್ರೆ ಈಗ ಮೆಕ್ಕೆಜೋಳ ತುಂಬಾ ಒಳ್ಳೆಯದು ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಅದರಲ್ಲಿ ಹೆಚ್ಚಿನ ಸಕ್ಕರೆ ಅಂಶ ಇರೋದ್ರಿಂದ ಸೂಕ್ಷ್ಮಾಣು ಜೀವಿಗಳಿಗೆ ಈ ಸಕ್ಕರೆ ಅಂಶವನ್ನು ತಿಂದು ಆಮ್ಲಗಳನ್ನು ಬಿಡುಗಡೆ ಮಾಡೋಕ್ಕೆ ತುಂಬಾ ಒಳ್ಳೆಯ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಕೆಲವು ಟೈಮ್ ಏನಾಗುತ್ತೆ ಅಂತಂದರೆ, ಬೇರೆ ಬೇರೆ ಮೇವುಗಳನ್ನು ಬಳಸುವಾಗ ಅವುಗಳ ಗುಣಮಟ್ಟ ಸ್ವಲ್ಪ ಕಳಪೆ ಇದ್ದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಅವುಗಳಿಗೆ ಅಡಿಟಿವ್ಸ್ ಅಂತ ಅಂದ್ರೆ ಸೇರ್ಪಡೆಗಳನ್ನ, ಆಹಾರ ಸೇರ್ಪಡೆಗಳನ್ನ ನಾವು ಸೇರಿಸ್ತಾ ಬರ್ತೀವಿ. ಕಾರಣ ಏನಪ್ಪಾ ಅಂತಂದ್ರೆ, ಈಗ ಉದಾಹರಣೆಗೆ ಮೇವಿನಲ್ಲಿ ಸಕ್ಕರೆ ಅಂಶ ಇಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಬೆಲ್ಲವನ್ನ ಹಾಕೋದು, ಈಗ ಖನಿಜ ಮಿಶ್ರಣಗಳ ಕೊರತೆ ಇದ್ರೆ ಅದಕ್ಕೆ ಮಿನರಲ್ ಮಿಕ್ಸರ್ ಪೌಡರ್ಗಳನ್ನ ಹಾಕೋದು, ಇನ್ನೂ ಕೆಲವು ಸಂದರ್ಭದಲ್ಲಿ ಸೂಕ್ಷ್ಮಾಣುಜೀವಿಗಳು ಬೆಳವಣಿಗೆ ಚೆನ್ನಾಗಿ ಆಗಬೇಕು ಅಂತಂದ್ರೆ ಸೈಲೇಜ್ಗೆ ಸಹ ಒಂದು ಕಲ್ಚರ್ ಅಂತ ಬರುತ್ತೆ. ಒಂದು ಟನ್ನಿಗೆ ನಾವು 1 kg ಅಥವಾ 2 kg ಅನ್ನ ನಾವು ಬಳಸಬಹುದು. ಈ ರೀತಿ ನಾವು ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ಸೈಲೇಜು ಸಹ ಅದು ಪೌಷ್ಟೀಕರಣಗೊಳ್ಳುತ್ತೆ. ಈಗ ಯಾವಾಗ ಈ ತರದ ಒಂದು ಕ್ರಿಯೆ ನಾವು ಮಾಡಬೇಕು ಅಂತಂದ್ರೆ, ಯಾವಾಗ ಹಸಿರು ಮೇವಿನ ಗುಣಮಟ್ಟ ಚೆನ್ನಾಗಿಲ್ವೋ ಅಂತ ಸಂದರ್ಭದಲ್ಲಿ ಮಾಡಬಹುದು. ಅಕಸ್ಮಾತ್ ನಮಗೆ ಲಭ್ಯವಾಗಿರತಕ್ಕಂತ ಹಸಿರು ಮೇವು ಗುಣಮಟ್ಟ ತುಂಬಾ ಚೆನ್ನಾಗಿದೆ ಅಂತಂದ್ರೆ, ಈ ಯಾವುದೇ ಒಂದು ಆಹಾರ ಸೇರ್ಪಡೆ ಇಲ್ಲದಲೇ ಯಾವುದೇ ಒಂದು ಅಡಿಟಿವ್ಸ್ ಗಳನ್ನ ಹಾಕದಲ್ಲೂ ಸಹ ನಾವು ಸೈಲೇಜ್ ಮಾಡಬಹುದು. ಇದು ಅದರ ಗುಣಮಟ್ಟದ ಮೇಲೆ ಅವಲಂಬಿಸಿರುತ್ತದೆ. ಈಗ ನಮ್ಮ ರೈತರು ಸಾಕಷ್ಟು ತಮ್ಮ ಒಂದು ಜಮೀನಲ್ಲಿ ಈಗ ಕೊಟ್ಟಿಗೆ ಮಾಡಿರ್ತಾರೆ, ಅಲ್ಲಿ ಹಸು ಸಾಕಾಣಿಕೆ ಮಾಡಿರ್ತಾರೆ, ಪಕ್ಕದಲ್ಲಿ ಒಂದು ಗುಂಡಿ ಹೊಡೆದು ಅಲ್ಲಿ ರಸಮೇವು ತಯಾರಿಕೆ ಮಾಡ್ಕೊಂಡಿರ್ತಾರೆ. ಈಗ ಹೆಚ್ಚು ಮಳೆಗಾಲ ಆದಾಗ ಅಲ್ಲೆಲ್ಲ ತೇವಾಂಶ ಹೆಚ್ಚಾಗಿ ಈ ರಸಮೇವಿನ ಮೇಲೆ ಏನಾದರೂ ಪರಿಣಾಮ ಬೀರುತ್ತೆ ಸರ್? ತುಂಬಾ ಒಳ್ಳೆಯ ಪ್ರಶ್ನೆ ಇದು. ನಾವು ಸಾಧಾರಣವಾಗಿ ರಸಮೇವು ಮಾಡತಕ್ಕಂತ ಗುಂಡಿ ಇದೆಯಲ್ಲ, ಅಲ್ಲಿ ನಾವು ಮೇವನ್ನು ಶೇಖರಣೆ ಮಾಡಿ ಇಟ್ಟ ಮೇಲೆ ಅಲ್ಲಿ ಗಾಳಿ ಆಡಬಾರದು. ಅದಲ್ಲದಲ್ಲೇ ಮತ್ತೆ ಅದಕ್ಕೆ ಯಾವುದೇ ಒಂದು ತೇವಾಂಶ ಅಥವಾ ನೀರು ಬಂದು ಸೇರ್ಕೋಬಾರ್ದು. ಈಗ ಕೆಲವು ಭಾಗಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಒಂದು ಗುಂಡಿ ತೆಗೆದ ತಕ್ಷಣನೇ ಅಲ್ಲಿ ನೀರು ಬರೋ ಚಾನ್ಸಸ್ ಇರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ನಾವು ಏನ್ ಹೇಳ್ತೀವಿ ರೈತ ಬಾಂಧವರಿಗೆ ಅಂತಂದ್ರೆ, ತೊಟ್ಟಿಗಳನ್ನ ಕಟ್ಟುವಾಗ ವಾಟರ್ ಪ್ರೂಫ್ ಸಿಮೆಂಟ್ ಅನ್ನ ಬಳಸಿ ಅದನ್ನ ಕ್ಲೀನ್ ಆಗಿ ತೊಟ್ಟಿಯನ್ನ ಕಟ್ಕೊಳ್ಳಿ. ಅಂದ್ರೆ ನೀರು ಒಳಗಡೆ ಬರಬಾರ್ದು. ಅದ್ರ ಮೇಲ್ಪಟ್ಟು ಮತ್ತೆ ನಾವು ಅದಕ್ಕೆ ಕೆಲವು ಭಾಗಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಪ್ಲಾಸ್ಟಿಕ್ ಹಾಳೆಗಳನ್ನು ಸಹ ಅದಕ್ಕೆ ಹೊದಿಕೆ ಹಾಕಿ ಆ ಒಂದು ಗುಂಡಿನಲ್ಲಿ ನಾವು ಮೇವನ್ನು ಶೇಖರಣೆ ಮಾಡಿ ಬಿಡಬೇಕಾಗುತ್ತೆ. ಈಗ ನೀವು ಉದಾಹರಣೆಗೆ ಈ ರಸಮೇವು ಅನ್ನೋದು ಎಷ್ಟು ಪ್ರಾಮುಖ್ಯ ಹೊಂದಿದೆ ಅಂತಂದ್ರೆ, ಈಗ ಪಂಜಾಬ್ ರಾಜ್ಯದಲ್ಲಿ ಬಹುತೇಕ ಜನರು ಹೈನುಗಾರಿಕೆ ಮಾಡತಕ್ಕಂಥದ್ದು ರಸಮೇವನ್ನೇ ಬೆಳೆಸಿ, ಅಂದ್ರೆ 95% ಅವ್ರು ಮೆಕ್ಕೆಜೋಳ ಬೆಳೆಯೋದು ರಸಮೇವು ಮಾಡ್ಕೊಳ್ಳಿಕ್ಕೆ. ಈಗ ನಮ್ಮ ಭಾಗದಲ್ಲಿ ಏನಾಗಿದೆ ಅಂದ್ರೆ, ಅದು ಕಾಳುಗಳನ್ನ ಅಂದ್ರೆ ಧಾನ್ಯಗಳನ್ನ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಮೆಕ್ಕೆಜೋಳ ಬೆಳಿತೀವಿ. ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ರೈತರು ಈ ರಸಮೇವನ್ನ ಅತಿ ಹೆಚ್ಚಾಗಿ ಬಳಸ್ತಾ ಇಲ್ಲ. ಕೆಲವು ರೈತರುಗಳಿಗೆ ನಾವು ನಮ್ಮ ತರಳಬಾಳ ಕೃಷಿ ವಿಜ್ಞಾನ ಕೇಂದ್ರದಿಂದ ಪ್ರಾತ್ಯಕ್ಷಿಕೆ ಮುಖಾಂತರ ಸಾಕಷ್ಟು ಜನ ರೈತರಿಗೆ ಇದನ್ನು ಪರಿಚಯ ಮಾಡಿಸಿದ್ವಿ. ಎಲ್ಲರೂ ಸಹ ಒಂದು ಪ್ಲಾಸ್ಟಿಕ್ ಡ್ರಮ್ಗಳಲ್ಲಿ ಈಗ ಈ ಒಂದು ರಸಮೇವು ತಯಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಅದ್ರ ಬಗ್ಗೆ ಈಗ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಕೆಲವು ರೈತರುಗಳು ತುಂಬಾ ಒಂದು ಇದು ಮಾಡಬಹುದು, ಇದೇನ್ ಬಹಳ ಕಷ್ಟವಾಗಿರ್ತಕ್ಕಂಥ ಕೆಲಸವೇನಲ್ಲ, ಇದು ಮಾಡೋದ್ರಿಂದ ಅನುಕೂಲ ಇದೆ ಅಂತ ಗೊತ್ತಾಗಿದೆ. ಈ ಬಹುತೇಕ ಜನರು ಏನಾಗುತ್ತೆ ಅಂತಂದ್ರೆ, ಈ ರಸಮೇವಿಗೋಸ್ಕರವಾಗಿ ಮೇವು ಬೆಳೆಯೋದ್ರಲ್ಲಿ ತುಂಬಾ ವಿಫಲರಾಗಿದ್ದಾರೆ. ಅಂದ್ರೆ ಕರೆಕ್ಟ್ ಮೆಥಡ್ಗೆ ನಾವು ಹಾರ್ವೆಸ್ಟ್ ಮಾಡಬೇಕು ಅಂತಂದ್ರೆ, ಒಳ್ಳೆ ಪದ್ಧತಿನಲ್ಲಿ ವ್ಯವಸಾಯ ಪದ್ಧತಿನಲ್ಲಿ ಫಸ್ಟ್ ಮೇವನ್ನ ಬೆಳಿಬೇಕಾಗತ್ತೆ. ಆ ಮೇವನ್ನ ಸರಿಯಾದ ಹಂತದಲ್ಲಿ ಅಂದ್ರೆ ನಿಮ್ಗಾಗಲೇ ಹೇಳಿದಂಗೆ 80-85 ಮೆಕ್ಕೆಜೋಳ ಆದ್ರೆ 80-85 ದಿವಸಕ್ಕೆ ಕಟಾವು ಮಾಡಿ ಅದನ್ನ ಬಳಸಬೇಕಾಗತ್ತೆ. ಆ ಸಂದರ್ಭದಲ್ಲಿ ಆಲ್ಗಾಳ್ ಸ್ಟೇಜ್, ಆಲ್ಗಾಳ್ ಸ್ಟೇಜ್ ಅಂತಂದ್ರೆ ಅತ್ಯಂತ ಹೆಚ್ಚಿಗೆ ಪೋಷಕಾಂಶಗಳನ್ನು ಹೊಂದಿರತಕ್ಕಂತ ಸ್ಟೇಜ್ ಅದು ಗಿಡದಲ್ಲಿ. ಆ ಒಂದು ಇದನ್ನ ನಾವು ಕಟಾವು ಮಾಡಿ ನಾವು ಗುಂಡಿಗೆ ತುಂಬಿ ಗಾಳಿ ಆಡದ ರೀತಿನಲ್ಲಿ 25-30 ದಿವಸ ಶೇಖರಣೆ ಮಾಡಿ ಇಟ್ಟಿದ್ದೆ ಆದ್ರೆ ಅತ್ಯಂತ ಒಳ್ಳೆ ರಸಮೇವಾಗುತ್ತೆ. ಇದು ನಾವು ಯಾವಾಗ ಬೇಕಾದ್ರೂ ನಮಗೆ ಮೇವಿನ ಲಭ್ಯತೆ ಕೊರತೆ ಇದ್ದಾಗ ಇದನ್ನ ಬಳಸ್ಕೋಬಹುದಾಗಿದೆ. ಇದು ಒಂದು ಬೇಸಿಗೆ ಕಾಲದಲ್ಲಿ ಹಸಿರು ಮೇವ ತರ ತುಂಬಾ ಚೆನ್ನಾಗೂ ಕೆಲಸ ಮಾಡುತ್ತೆ, ಹೈನುಗಾರಿಕೆಯನ್ನು ಸುಸ್ಥಿರವಾಗಿ ಮಾಡಲಿಕ್ಕೆ ತುಂಬಾ ಸಹಾಯಕ ಇದು ಸೈಲೇಜ್. ರಸಮೇವಿನಲ್ಲಿ ಯಾವ ರೀತಿಯಾದಂತ ಒಂದು ಪೋಷಕಾಂಶಗಳ ಒಂದು ಆಗರ ಇದೆ ಸರ್, ಇದ್ರ ಬಗ್ಗೆ ಹೇಳಿ ಸರ್? ಈಗ ಯಾವುದೇ ಒಂದು ರಸಮೇವು ಅಂತಂದ್ರೆ ಅದು ಯಾವ ಒಂದು ಮೇವಿನಿಂದ ಯಾವ ಒಂದು ಬೆಳೆಯಿಂದ ನಾವು ತಯಾರಿ ಮಾಡಿದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ರಸಮೇವು ನಿಮ್ಗಾಗಲೇ ಹೇಳಿದಂಗೆ ಈಗ ಅದನ್ನ ನಾವು ಸುಮಾರು 35% ಒಣ ಅಂಶ ಇರತಕ್ಕಂತ ಸಂದರ್ಭದಲ್ಲಿ ನಾವು ಕಟಾವು ಮಾಡೋದ್ರಿಂದ ಮತ್ತು ಅತ್ಯಂತ ಒಳ್ಳೆಯ ಒಂದು ಹಂತದಲ್ಲಿ ನಾವು ಕಟಾವು ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಪ್ರೋಟೀನ್ ಅಂಶ ಇದರಲ್ಲಿ ಜಾಸ್ತಿ ಇರುತ್ತೆ. ಹಾಗೆ ಅಲ್ಲದೆ ಅದರ ಶಕ್ತಿ ಅಂದ್ರೆ ಎನರ್ಜಿ ಕಂಟೆಂಟ್ ಸಹ ತುಂಬಾ ಚೆನ್ನಾಗಿರುತ್ತೆ. ಅದರ ಜೊತೆಗೆ ನಾವು ಈಗ ಸೈಲೇಜ್ ಮಾಡುವಾಗ ಖನಿಜ ಮಿಶ್ರಣದ ಪುಡಿಯನ್ನು ಹಾಕ್ತಿರ್ತೀವಿ, ಬೆಲ್ಲವನ್ನು ಅವೆಲ್ಲ ಉಪಯೋಗಿಸೋದ್ರಿಂದ ಏನಾಗುತ್ತೆ, ಇನ್ನೂ ಅದರ ಪೌಷ್ಟಿಕತೆ ಹೆಚ್ಚಾಗಿ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರಾಸುಗಳಿಗೆ ಒಳ್ಳೊಳ್ಳೆ ಪೋಷಕಾಂಶಗಳನ್ನ ಸಪ್ಲೈ ಮಾಡುತ್ತೆ. ಮುಖ್ಯವಾಗಿ ನಾವು ಹೇಳೋದಾದ್ರೆ ಪ್ರೋಟೀನ್ ಅಂಶ ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಸಾರಜನಕ ವಸ್ತುಗಳು ಜಾಸ್ತಿ ಆಗುತ್ತೆ, ಎನರ್ಜಿ ಇವೆರಡು ಮೇಜರ್ ನ್ಯೂಟ್ರಿಯೆಂಟ್ಸ್ ಆಗಿರೋದ್ರಿಂದ ಇವೆರಡನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಮೂಲಿ ಹಸಿರು ಮೇವಿನ ಹೆಚ್ಚಿನ ಪ್ರಮಾಣದಲ್ಲಿ ಒದಗಿಸುತ್ತೆ. ಹಾಗಾಗಿ ಇದು ಅತ್ಯಂತ ಸೂಕ್ತವಾದಂತ ಮೇವಾಗಿ ಹೈನುರಾಸುಗಳಲ್ಲಿ ಕಂಡುಬಂದಿದೆ. ರೈತ ಬಾಂಧವರು ಯಾಕೆ ರಸಮೇವು ಮಾಡ್ಕೊಳ್ಬೇಕು ಅಂತ ಹೇಳ್ತೀವಿ ಅಂದ್ರೆ, ಹೈನುಗಾರಿಕೆ ಮಾಡ್ತಕ್ಕಂಥವ್ರು ಏನ್ ಮಾಡ್ತಾರೆ, ಒಂದೇ ಸರಿಗೆ 1 ಎಕರೆಗಟ್ಟಲೆ ಅವರು ಮೇವನ್ನ ನಾಟಿ ಮಾಡಿಬಿಡ್ತಾರೆ. ಒಂದು ಕಡೆಯಿಂದ ಕಟಾವು ಮಾಡಿಕೊಂಡು ಇನ್ನೊಂದು ಭಾಗಕ್ಕೆ ಅವರು ಒಂದು ಹೋಗೋದಷ್ಟರೊಳಗೆ ಏನಾಗುತ್ತೆ ಅಂದ್ರೆ, ಮೇವು ಬೇರೆ ಬೇರೆ ಹಂತಗಳನ್ನ ದಾಟಿ ಹೋಗುತ್ತೆ. ಫಸ್ಟ್ ಸ್ಟಾರ್ಟಿಂಗ್ನಾಗೆ ತುಂಬಾ ಎಳೆ ಮೇವನ್ನ ಬಳಸ್ತಾರೆ, ಆ ನಂತರ ಸ್ವಲ್ಪ ಸಾಧಾರಣವಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಸ್ಟೇಜ್ ಸಿಗುತ್ತೆ ಅವರಿಗೆ. ಆ ನಂತರ ಏನಾಗುತ್ತೆ ಅಂದ್ರೆ ಬರ್ತಾ ಬರ್ತಾ ಮೇವು ಬಲಿ ಇದರಿಂದ ಏನಾಗುತ್ತೆ ಅಂದ್ರೆ ಹಸುವಿನ ಹೊಟ್ಟೆನಲ್ಲಿ ಜೀರ್ಣಕ್ರಿಯೆ ತುಂಬಾ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಪ್ರತಿ ಹಂತದಲ್ಲೂ ಈಗ ಒಂದು ಮೇವು ಹಾಕೊಂಡಿದ್ದಾರೆ ಅಂತಂದ್ರೆ ಸ್ಟಾರ್ಟಿಂಗ್ನಾಗೆ ಚೆನ್ನಾಗಿರುತ್ತೆ, ಕೊನೆಗೆ ಅದು ಮೇವನ್ನ ಜೀರ್ಣನೆ ಮಾಡ್ಕೊಳ್ಳಲ್ಲ, ಸಾಕಷ್ಟು ಮೇವು ಪೋಲಾಗುತ್ತೆ. ಮುಖ್ಯವಾಗಿ ಈಗ ಹಸಿರು ಮೇವನ್ನ ಬೆಳೀತಾರೆ ಮತ್ತೆ ಕೊನೆಗೆ ಏನಾಗುತ್ತೆ ಅಂದ್ರೆ ಎಲ್ಲ ವೇಸ್ಟ್ ಅಂತೇಳಿ ಹೊರಗಾಗ್ತಾರೆ. ಈ ಇದನ್ನೆಲ್ಲ ತಪ್ಪಿಸ್ಬೇಕು ಅಂತಂದ್ರೆ ರಸ್ಮೇವು ಬಹಳ ಒಂದು ಉತ್ತಮವಾದಂತಹ ಪದ್ಧತಿ ಇದು. ಈಗ ಇಲ್ಲಿ ಏನು ಮುಖ್ಯವಾಗಿರ್ತಕ್ಕಂತಂದ್ರೆ ರಾಸುವಿಗೆ ಯಾವುದೇ ತರಹದ ಡೈಜೆಸ್ಟಿವ್ ಡಿಸ್ಟರ್ಬೆನ್ಸಸ್ ಇರೋದಿಲ್ಲ ಇದು. ಈ ಮೇವನ್ನು ಕೊಡೋದ್ರಿಂದ ಹೆಚ್ಚಿಗೆ ಪೋಷಕಾಂಶಗಳನ್ನು ಒದಗಿಸುತ್ತೆ ಮತ್ತೆ ಯಾವುದೇ ತರಹದ ಜೀರ್ಣಕ್ರಿಯೆಯಲ್ಲಿ ತೊಂದರೆ ಮಾಡೋದಿಲ್ಲ. ಹಾಗಾಗಿ ಈ ರಸಮೇವನ್ನ ಬಳಸ್ತಕ್ಕಂಥದ್ದು ಅತ್ಯಂತ ಆಧುನಿಕ ಪದ್ಧತಿ ಇದು. ಈಗ ನೀವು ಹೊರದೇಶಗಳಿಗೆ ನಾವು ಒಂದು ಕಂಪ್ಯಾರಿಸನ್ ಮಾಡ್ಕೊಳ್ಳೋದಾದ್ರೆ ಮೆಜಾರಿಟಿ ಎಲ್ಲಾ ರೈತರುಗಳು ಹೈನುಗಾರಿಕೆ ಮಾಡ್ತಕ್ಕಂಥವ್ರು ರಸಮೇವು ಮತ್ತು ಹೇ ಅಂತ ಅಂದ್ರೆ ಒಣಗಿಸಿದ ಹಸಿರು ಮೇವನ್ನ ಬಳಸಿ ಅವರು ಹೈನುಗಾರಿಕೆ ಮಾಡ್ತಕ್ಕಂಥದ್ದು. ನಮ್ಮ ಒಂದು ದೇಶದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ತುಂಬಾ ಕಳಪೆ ಮಟ್ಟದ ಹಸಿರು ಮೇವುಗಳನ್ನು ಬಳಸೋದು, ಉತ್ಪಾದನೆ ಕುಂಠಿತ ಆಗುತ್ತೆ, ಆಮೇಲೆ ಎಕನಾಮಿಕ್ ಅಂದ್ರೆ ಅವರಿಗೆ ಲಾಭದಾಯಕವಾಗಿ ಅವರು ಉತ್ಪಾದನೆ ಮಾಡೋದಿಲ್ಲ. ಅಂದ್ರೆ ಪ್ರತಿ ಲೀಟ್ರಿಗೂ ಹಾಲು ಉತ್ಪಾದನೆಗೆ ಹೆಚ್ಚಿಗೆ ಖರ್ಚು ಬರುತ್ತೆ. ಇವೆಲ್ಲ ಏನ್ ಕಾರಣ ಅಂದ್ರೆ ನಾವು ಕೊಡ್ತಕ್ಕಂಥ ಆಹಾರದಲ್ಲಿ ತುಂಬಾ ವ್ಯತ್ಯಾಸಗಳಿದಾವೆ. ರೈತರುಗಳು ಈ ಒಂದು ಸುಧಾರಿತ ಪದ್ಧತಿಯನ್ನ ಈ ಸಂದರ್ಭದಲ್ಲಿ ಅಳವಡಿಸ್ಕೋಬೇಕು ಅಂತ ನಾನು ನಮ್ಮ ಕೇಂದ್ರದ ವತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಹೈನುಗಾರಿಕೆಯಲ್ಲಿ ಈ ಒಂದು ರಸಮೇವನ್ನ ನಾವು ಬಳಸೋದ್ರಿಂದ ಹಾಲಿನ ಇಳುವರಿ ಹೆಚ್ಚುತ್ತೆ ಅಷ್ಟೇನಾ, ಅದರ ಜೊತೆಗೆ ಈ ಒಂದು ಹಸುಗಳ ಒಂದು ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಸರ್? ತುಂಬಾ ಒಳ್ಳೆಯ ಪ್ರಶ್ನೆ ಇದು. ನೀವು ಹೇಳಿದಾಗೆ ಹಸುವಿನಲ್ಲಿ ಹಾಲಿನ ಉತ್ಪಾದನೆನೂ ಜಾಸ್ತಿ ಆಗುತ್ತೆ, ಜೊತೆ ಜೊತೆಗೆ ಅದರ ಆರೋಗ್ಯನೂ ಸಹ ವೃದ್ಧಿ ಆಗುತ್ತೆ. ಯಾಕೆ ಅಂತಂದ್ರೆ ಈ ಒಂದು ಮೇವಿನಲ್ಲಿ ಅತ್ಯಂತ ಹೆಚ್ಚಿಗೆ ಪೋಷಕಾಂಶಗಳಿರ್ತವೆ ಮತ್ತು ಅವನ್ನ ನಾವು ಸಂರಕ್ಷಣೆ ಮಾಡಿರ್ತೀವಿ. ಯಾವುದೇ ಒಂದು ಪೋಷಕಾಂಶ ಡ್ಯಾಮೇಜ್ ಆಗಿರೋದಿಲ್ಲ. ರಸಮೇವು ಮಾಡಿದ ತಯಾರಿಕೆಯಲ್ಲಿ ಏನಾಗುತ್ತೆ ಅಂದ್ರೆ ಇದನ್ನ ಸಂರಕ್ಷಣೆ ಅಂದ್ರೆ ಕನ್ಸರ್ವೇಷನ್ ಆಫ್ ಫಾಡರ್ಸ್ ಅಂತ ಕರಿತೀವಿ ನಾವು. ಸೈಲೇಜ್ ಮಾಡೋದನ್ನ ಕನ್ಸರ್ವ್ ಅಂದ್ರೆ ಒಂದು ಅದರ ಸಂರಕ್ಷಣೆ ಮಾಡಿ ಅದರಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳು ಹಾಳಾಗದ ರೀತಿಯಲ್ಲಿ ಕಾಪಾಡ್ತಕ್ಕಂಥ ಒಂದು ಪದ್ಧತಿ ಆಗಿರೋದ್ರಿಂದ ಇದು ಅತಿ ಒಳ್ಳೆಯ ಪೋಷಕಾಂಶಗಳನ್ನು ರಾಸುಗಳಿಗೆ ಸಪ್ಲೈ ಮಾಡೋದ್ರಿಂದ ಆರೋಗ್ಯನೂ ವೃದ್ಧಿ ಆಗುತ್ತೆ, ಉತ್ಪಾದನೆ ವೃದ್ಧಿ ಆಗುತ್ತೆ, ಸಂತಾನೋತ್ಪತ್ತಿನೂ ಸಹ ಚೆನ್ನಾಗಾಗುತ್ತೆ. ಹಾಗಾಗಿ ಇದು ಒಂದು ಒಳ್ಳೆಯ ಪದ್ಧತಿ. ಇದನ್ನ ಅಳವಡಿಸ್ಕೊಳ್ಳೋದ್ರಿಂದ ರೈತರಿಗೆ ತುಂಬಾ ಆರ್ಥಿಕವಾಗಿ ಅನುಕೂಲ ಆಗುತ್ತೆ. ಈ ಒಂದು ಹೈನುಗಾರಿಕೆಯಲ್ಲಿ ಅಂದ್ರೆ ಹಸುಗಳಿಗೆ ಈ ಒಂದು ರಸಮೇವನ್ನ ನಾವು ಕೊಡೋದ್ರಿಂದ ಹಾಲಿನ ಇಳುವರಿ ಚೆನ್ನಾಗಿ ಆಗುತ್ತೆ ಅಂತ ಹೇಳಿದ್ರ, ಅಂದ್ರೆ ಎಲ್ಲೇ ಒಂದ್ ಕಡೆ ಈಗ ಬೇರೆ ನಾವು ಈಗ ಹಾಲಿನ ಡೈರಿ ವತಿಯಿಂದ ಈಗ ಬೂಸ ಕೊಡ್ತಾರೆ, ಪೇಡಿ ಕೊಡ್ತಾರೆ, ಇದನ್ನೆಲ್ಲ ತಂದು ಅಲ್ಲಿ ಬಳಸೋದು ಅಂದ್ರೆ ಸಾಕಷ್ಟು ಇದರಿಂದ ಖರ್ಚು ಕಡಿಮೆ ಮಾಡ್ಕೊಳ್ಬಹುದು ಅಂತ ಅನ್ಸಲ್ವಾ ಸರ್? ಏನಂತೆ ಈಗ ನಾವು ಈಗ ತಿಂಡಿಗಳನ್ನ ಏನಕ್ಕೆ ಕೊಡಬೇಕು ಅಂತಂದ್ರೆ ಒಂದು ರಾಸುಗಳಿಗೆ ಮೇವನ್ನ ಒದಗಿಸಿದಾಗ ರಾಸುಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಪೋಷಕಾಂಶಗಳನ್ನ ನಾವು ಪೂರೈಕೆ ಮಾಡಿ ಏನು ಕೊರತೆ ಇದೆಯೋ ಅದನ್ನ ನಾವು ತಿಂಡಿಗಳ ಮುಖಾಂತರ ಸಪ್ಲೈ ಮಾಡಿ ಅಂತ ಹೇಳ್ತೇವೆ. ಇದು ವೈಜ್ಞಾನಿಕ ಪದ್ಧತಿ ಇದು. ಈಗ ರೈತರುಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಏನು ಪೋಷಕಾಂಶಗಳನ್ನು ಕೊಡೋದಿಲ್ಲ, ಮೇವಿನಿಂದ ಕೊಡೋದಿಲ್ಲ, ಎಲ್ಲ ತಿಂಡಿಯಿಂದಲೇ ಕೊಡ್ಲಿಕ್ಕೆ ಹೋಗ್ತಾರೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ತಿಂಡಿಯ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ಅದಲ್ಲದೆ ಹಾಲಿನ ಗುಣಮಟ್ಟದಲ್ಲೂ ಸಹ ಬದಲಾವಣೆ ಆಗುತ್ತೆ. ನಾವೇನ್ ಹೇಳ್ತೀವಿ ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಆದಷ್ಟು ರಾಸುಗಳಿಗೆ ಬೇಕಾಗಿರತಕ್ಕಂಥ ಎಲ್ಲಾ ಪೋಷಕಾಂಶಗಳನ್ನ ನೀವು ಮೇವಿಗಳಿಂದಲೇ ಒದಗಿಸಿ, ಮೇವು ರಸಮೇವು ಪೌಷ್ಟೀಕರಿಸಿದ ಒಣಮೇವು ಇವುಗಳಿಂದಲೇ ಸಪ್ಲೈ ಮಾಡಿ, ಏನು ಉಳಿಕೆದು ಕೊರತೆ ಇದೆಯೋ ಅದನ್ನು ಮಾತ್ರ ನಾವು ತಿಂಡಿ ರೂಪದಲ್ಲಿ ಕೊಡಿ, ದಾಣಿ ಮಿಶ್ರಣದ ರೂಪದಲ್ಲಿ ಕೊಡಿ ಅಂತ ನಾವು ಹೇಳ್ತೀವಿ. ಆದರೆ ರೈತರು ಇವತ್ತು ಈ ಒಂದು ವಿಚಾರದಲ್ಲಿ ತುಂಬಾ ಎಡವಿದ್ದಾರೆ, ಅದನ್ನ ಮಾಡ್ತಾ ಇಲ್ಲ. ಹಾಗಾಗಿ ಅವರಿಗೆ ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಆಮೇಲೆ ಗುಣಮಟ್ಟದಲ್ಲೂ ಸಹ ತೊಂದರೆಗಳನ್ನು ಅನುಭವಿಸಿ. ಹಾಲಿನ ಗುಣಮಟ್ಟ ಚೆನ್ನಾಗಿರ್ತಾರೆ ಅಂದ್ರೆ ಡೈರಿಯಿಂದ ಅವರಿಗೆ ಒಳ್ಳೆ ಪ್ರೀಮಿಯಂ ರೇಟ್ ಸಿಗುತ್ತೆ. ಇವನ್ನೆಲ್ಲವನ್ನು ಕಳ್ಕೊತಾ ಇದ್ದಾರೆ ಈಗ ಸರಿಯಾದ ಆಹಾರ ಪದ್ಧತಿ ರೈತರು ಫಾಲೋ ಮಾಡದೇ ಇರೋದ್ರಿಂದ. ಈಗ ನಾವು ಹೈನುಗಾರಿಕೆಯಲ್ಲಿ ಈ ಒಂದು ರಸಮೇವನ್ನು ಬಳಕೆ ಮಾಡ್ತಾ ಇದ್ವಿ, ಜೊತೆಗೆ ಈ ಒಂದು ಇಂಡಿ ಬೂಸ ಪೇಣಿ ಈ ತರ ಸಿಗಂತವನ್ನ ನಾವು ಬಳಸ್ತಾ ಇದ್ವಿ ಅಂದ್ರೆ ಅಲ್ಲಿ ಹಾಲಿನಲ್ಲಿ ಬದಲಾವಣೆ ಕಾಣ್ತೀವಿ ಅಂತ ಹೇಳಿದ್ರ, ಯಾವ ರೀತಿ ಬದಲಾವಣೆ ಕಾಣಬಹುದು ಸರ್ ಅಲ್ಲಿ? ಮುಖ್ಯವಾಗಿ ನೀವು ಯಾವುದೇ ಒಬ್ಬರು ರೈತರನ್ನ ನೀವು ಕೇಳಿ, ಪ್ರಶ್ನೆ ಕೇಳಿ, ಏನ್ರಿ ನಿಮ್ಮ ಸಮಸ್ಯೆ ಅಂತಂದ್ರೆ ಸರ್ ಹಾಲಿಂದು ಗುಣಮಟ್ಟ ಚೆನ್ನಾಗಿ ಬರಲ್ಲ, ನಮಗೆ ಫ್ಯಾಟ್ ಸರಿಯಾಗಿ ಬರ್ತಾ ಇಲ್ಲ ಅಂತಾರೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ ಅವರು ನಾರಿನ ಅಂಶ ಇರತಕ್ಕಂಥ ಮೇವುಗಳನ್ನ ಅಂದ್ರೆ ಪ್ರತಿಯೊಂದು ಹಸುವಿಗೆ ಸುಮಾರು 21% ಟೋಟಲ್ ಡ್ರೈ ಮ್ಯಾಟರ್ ಏನ್ ಕೊಡ್ತೀವೋ ಅಷ್ಟು ನಾರಿನ ಅಂಶ ಇರಬೇಕಾಗತ್ತೆ. ನಾವು ಬರೀ ತಿಂಡಿನ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾರಿನ ಅಂಶ ಕಡಿಮೆ ಆಗುತ್ತೆ, ಅಲ್ಲದೆ ಬರೀ ಹಸಿ ಮೇವು ಕೊಡೋದ್ರಿಂದಲೂ ಸಹ ನಾರಿನ ಅಂಶ ಕಡಿಮೆ ಆಗುತ್ತೆ. ನಾವೇನ್ ಹೇಳ್ತೀವಿ ಅಂತಂದ್ರೆ ವೈಜ್ಞಾನಿಕ ಪದ್ಧತಿನಲ್ಲಿ ಸಾಕಷ್ಟು ಒಣಮೇವನ್ನು ಕೊಡಬೇಕು. ಈ ನಾವು ಸೈಲೇಜ್ ಅಂತ ಏನ್ ಕರಿತೀವಲ್ಲ ಇದರಲ್ಲಿ ಒಣ ಅಂಶದ ಪೋರ್ಷನ್ ಜಾಸ್ತಿ ಇರುತ್ತೆ. ಈಗ ಒಣ ಅಂಶ ಜಾಸ್ತಿನೂ ಇದೆ ಮತ್ತೆ ನಾರಿನಂಶ ಗುಣಮಟ್ಟದ ನಾರಿನಂಶ ಹೆಚ್ಚಿಗೆ ಇರೋದ್ರಿಂದ ಇದು ತುಂಬಾ ಚೆನ್ನಾಗಿ ಜೀರ್ಣ ಆಗಿ ಜಿಡ್ಡಿನಂಶ ಮತ್ತು ಅದರಲ್ಲಿ ಹಾಲಿನಲ್ಲಿ SNF ಬರಲಿಕ್ಕೆ ಸೈಲೇಜು ತುಂಬಾ ಉಪಯುಕ್ತ. ಹಾಗಾಗಿ ಇದನ್ನ ನಾವು ಬಳಸಿ ಅಂತ ರೈತರಿಗೆ ತಿಳಿಸ್ತೇವೆ. ಸರ್, ಈಗ ರೈತರ ಮಟ್ಟದಲ್ಲಿ ಈಗ ರಸಮೇವು ಮಾಡಬೇಕು ಅಂತಂದ್ರೆ ಅವರಿಗೆಲ್ಲ ಮುಂಚಿತವಾಗಿ ಏನಾದರೂ ತರಬೇತಿ ಈ ತರ ಬೇಕಾಗುತ್ತಾ ಸರ್? ಇದು ಒಂದು ಕೌಶಲ್ಯ ಇರತಕ್ಕಂತ ಒಂದು, ಇದು ಒಂದು ಅಡಿಗೆ ಮಾಡಿದಂಗೆ. ಉದಾಹರಣೆಗೆ ಈಗ ಬರೀ ಮೇವು ಕಟ್ ಮಾಡ್ಕೊಂಡ್ ಬರೋದು, ತಗೊಂಬಂದು ಹಾಕೋದು, ಅದರಲ್ಲಿ ಯಾವುದೇ ಒಂದು ಕೌಶಲ್ಯ ಇಲ್ಲ. ಆದ್ರೆ ಒಂದು ರಸಮೇವು ತಯಾರು ಮಾಡೋದಾಗ್ಲಿ ಅಥವಾ ಒಣಮೇವನ್ನ ಪೌಷ್ಟೀಕರಣ ಮಾಡೋದಾಗ್ಲಿ ಅದರಲ್ಲಿ ಒಂದು ಕೌಶಲ್ಯ ಅಡಗಿದೆ. ಈಗ ರಸಮೇವು ಅಂತಂದ್ರೆ ನಿಮ್ಗೆ ಹೇಳಿದಂಗೆ ಈಗ ಒಂದು ರಸಮೇವನ್ನ ನಾವು ಕಟಾವು ಮಾಡುವಾಗಲಿ ತುಂಬಾ ಉದ್ದ ಕಟಾವು ಮಾಡಬೇಡಿ ಅಂತ ಹೇಳ್ತೀವಿ. ಅದಕ್ಕೆ ಅದು ಸ್ಟ್ಯಾಂಡರ್ಡ್ ಸೈಜ್ ಇದೆ. ನಾನು ಹೇಳಿದಂಗೆ 20 mm ಅಂದ್ರೆ 2 cm ಉದ್ದನ್ನೇ ನಾವು ಕಟ್ ಮಾಡಬೇಕಾಗುತ್ತೆ. ತುಂಬಾ ಸಣ್ಣಕ್ಕೆ ಕಟ್ ಮಾಡಿದ್ರು ಸಹ ಸೈಲೇಜ್ ಕೆಡುತ್ತೆ. ಅಲ್ಲದೆ ನಾವು ಕಟಾವು ಮಾಡುವ ಹಂತದಲ್ಲಿ ಒಣ ಅಂಶ ಜಾಸ್ತಿ ಇದ್ರೂ ಸಹ ಸೈಲೇಜ್ ಕೆಡುತ್ತೆ, ತೇವಾಂಶ ಜಾಸ್ತಿ ಇದ್ರೂ ಸೈಲೇಜ್ ಕೆಡುತ್ತೆ. ಅಂದ್ರೆ ಒಂದು ಐಡಿಯಲ್ ಕಂಡೀಷನ್ ನಲ್ಲಿ ನಾವು ಮೇವನ್ನ ಕಟಾವು ಮಾಡಿ ರಸಮೇವು ಮಾಡಲಿಕ್ಕೆ ಬಳಸಬೇಕಾಗುತ್ತೆ. ಹಾಗಾಗಿ ಇದು ಕೌಶಲ್ಯ ಭರಿತವಾಗಿರ್ತಕ್ಕಂಥ ಕೆಲಸ ಆಗಿರೋದ್ರಿಂದ ಇದಕ್ಕೆ ಗ್ಯಾರಂಟಿ ರೈತರುಗಳಿಗೆ ಇದರ ಅವಶ್ಯಕತೆ. ಯಾಕೆಂದ್ರೆ ಎಷ್ಟು ಹಸುಗೆ ಎಷ್ಟು ಸೈಲೇಜ್ ಕೊಡಬೇಕು, ಎಷ್ಟು ಸೈಜಿನ ಗುಂಡಿಗಳನ್ನು ನಾವು ಮಾಡ್ಕೋಬೇಕು ಅನ್ನೋ ಎಲ್ಲಾ ವಿಚಾರ ತಿಳ್ಕೋಬೇಕು ಅಂದ್ರೆ ರೈತ ಬಾಂಧವರು ಒಂದು ತರಬೇತಿಯ ಮುಖಾಂತರ ಇದನ್ನ ತಿಳ್ಕೊಳ್ಳೋದು ಒಳ್ಳೇದು. ಈಗ ಎಷ್ಟೋ ಜನ ಹೈನುಗಾರಿಕೆ ಮಾಡುವಂತ ರೈತರನ್ನ ನಾವು ಮಾತಾಡಿಸಿದಾಗ ಹೇಳ್ತಾರೆ ಸರ್ ಅವರು, ಸರ್ ಈಗ ನಮಗೆ ಮಳೆಗಾಲದಲ್ಲಿ ಒಳ್ಳೆಯ ಒಂದು ಹಾಲಿನ ಇಳುವರಿ ಬರುತ್ತೆ, ಹಸಿಮೇವು ನಮಗೆ ಚೆನ್ನಾಗಿ ಸಿಗುತ್ತೆ ನಮ್ಮ ಜಮೀನುಗಳಲ್ಲಿ ಅಂತ ಹೇಳ್ತಾರೆ. ಈಗ ಬೇಸಿಗೆಯಲ್ಲಿ ಹಸಿಮೇವಿನ ಕೊರತೆ ಇದೆ, ನಾವು ಒಣಮೇವನ್ನ ನಾವು ಬಳಸ್ತಾ ಇದ್ವಿ, ಅಲ್ಲಿ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲೇ ಒಂದ್ ಕಡೆ ನಾವು ಈ ತರ ರಸಮೇವು ತಯಾರಿಕೆ ಮಾಡಿಕೊಂಡು ವರ್ಷವಿಡೀ ನಾವು ಬಳಸಿದಾಗ ಅಂದ್ರೆ ಹೈನುಗಾರಿಕೆಯಲ್ಲಿ ಸಾಕಷ್ಟು ಹಾಲಿನ ಇಳುವರಿ ಕಾಣಬಹುದು ಅಂತ ಹೇಳ್ಬೋದಲ್ಲ ಸರ್? ಇದು ತುಂಬಾ ಕರೆಕ್ಟ್ ಆಗಿರತಕ್ಕಂತ ಒಂದು ಪ್ರಶ್ನೆ ಇದು. ಈಗ ನಾವು ಏನ್ ಹೇಳ್ತೀವಿ ಅಂತಂದ್ರೆ ಈ ಹಸಿ ಮೇವನ್ನ ಉತ್ಪಾದನೆ ಜಾಸ್ತಿ ಇರತಕ್ಕಂತ ಈಗ ಮುಂಗಾರಿನಲ್ಲಿ ನಮಗೆ ಹಸಿರು ಮೇವಿನ ಉತ್ಪಾದನೆ ಜಾಸ್ತಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಏನಾಗುತ್ತೆ ಅಂದ್ರೆ ಒಂದೇ ಸರಿಗೆ ನಾವು ರಾಸುಗಳಿಗೆ ಬಳಸಕ್ ಆಗೋದಿಲ್ಲ ಅದನ್ನ. ಹಾಗಾಗಿ ನಾವೇನ್ ಮಾಡಬೇಕು, ಒಂದಿಷ್ಟು ಪೋರ್ಷನ್ ಹಸಿರು ಮೇವನ್ನ ನಾವು ರಸಮೇವಾಗಿ ಕನ್ವರ್ಟ್ ಮಾಡಿ ನಾವು ಇಟ್ಕೊಂಡಿದ್ದೆ ಆದ್ರೆ ಮುಂದಿನ ಬೇಸಿಗೆನಲ್ಲಿ ಅದನ್ನು ನಾವು ಒಳ್ಳೆಯ ಹಸಿರು ಮೇವಾಗಿ ಬಳಸ್ಕೋಕತ್ತೆ. ಬೇಸಿಗೆ ಕಾಲದಲ್ಲಿ ನಾವು ಏನಾಗುತ್ತೆ, ನೀರಿನ ಸಮಸ್ಯೆಯಿಂದಾಗಿ ಹಸಿರು ಮೇವನ್ನು ಕೊಡೋಕ್ಕೆ ಕಷ್ಟ ಆಗುತ್ತೆ. ಆ ಸಂದರ್ಭದಲ್ಲಿ ನಾವು ಈಗ ಸೈಲೇಜ್ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಸಿಗೆನಲ್ಲೂ ಸಹ ಯಾವುದೇ ತೊಂದರೆ ಇಲ್ಲದಂಗೆ ನಾವು ನಡೆಸಬಹುದಾಗಿದೆ. ಈಗ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನಂದ್ರೆ ರಸಮೇವಿನಲ್ಲಿ ನಾನು ಅವಾಗಲೇ ಹೇಳಿದಂಗೆ ಒಣ ಅಂಶದ ಪೋರ್ಷನ್ ಜಾಸ್ತಿ ಇರೋದ್ರಿಂದ ನಾರಿನ ಅಂಶ ಒಳ್ಳೆ ಸುಲಭವಾಗಿ ಜೀರ್ಣ ಆಗೋದ್ರಿಂದ ಹಾಲಿನ ಗುಣಮಟ್ಟವನ್ನು ತುಂಬಾ ಹೆಚ್ಚಿಗೆ ಮಾಡಲಿಕ್ಕೆ ರಸಮೇವು ತುಂಬಾ ಸಹಕಾರಿಯಾಗಿದೆ. ಅದೇ ರೀತಿ ನಾವು ಒಣಮೇವನ್ನ ಪೌಷ್ಟೀಕರಣ ಮಾಡಿಯೂ ಸಹ ಕೊಡಿ ಅಂತ. ಯಾಕೆಂದ್ರೆ ಒಣಮೇವನ್ನ ಪೌಷ್ಟೀಕರಣ ಮಾಡಿಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅದರ ಜೀರ್ಣಕ್ರಿಯೆಯು ಚೆನ್ನಾಗಾಗುತ್ತೆ, ಆಮೇಲೆ ಮೇವಿನಲ್ಲಿರ್ತಕ್ಕಂಥ ನಾರು ಚೆನ್ನಾಗಿ ಜೀರ್ಣ ಆಗಿ ಏನಾಗುತ್ತೆ, ಜಿಡ್ಡಿನ ಅಂಶ ಹೆಚ್ಚಿಗೆ ಬರಲಿಕ್ಕೆ ಕಾರಣ ಆಗುತ್ತೆ. ಈಗ ಜಿಡ್ಡು ಎಲ್ಲಾ ಕಡೆನೂ ಈಗ ಸಮಸ್ಯೆ ಇದೆ. ಆಲ್ ಇನ್ ಸೊಸೈಟಿಗೆ ಹೋದ್ರೆ ಪ್ರತಿಯೊಂದು ಈಗ 3-3.5 ಹಿಂಗೆ ಬರ್ತಾ ಇದೆ. ನಾವು ಜಾಸ್ತಿ ಬರಬೇಕು ಅಂತಂದ್ರೆ ಒಳ್ಳೆಯ ಗುಣಮಟ್ಟದ ಒಣಮೇವನ್ನ ಅಥವಾ ಸೈಲೇಜ್ ಅನ್ನ ಬಳಸಿ ಅದರಲ್ಲಿರ್ತಕ್ಕಂಥ ನಾರಿನಂಶ ತುಂಬಾ ಚೆನ್ನಾಗಿ ಜೀರ್ಣ ಆದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಡಿಗ್ರಿ ಬರುತ್ತೆ. ನೀವು ಹೇಳದೆ ಹಂಗೆ ಮಳೆಗಾಲದಲ್ಲಿ ಹಸಿರು ಮೇವಿದ್ದ ಕಾಲದಲ್ಲಿ ಹಾಲು ಹೆಚ್ಚಿಗೆ ಬರುತ್ತೆ, ಆದ್ರೆ ಏನಾಗುತ್ತೆ ಅಂದ್ರೆ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ, ಹಾಲಿನ ಗುಣಮಟ್ಟ ಕಡಿಮೆ ಆಗುತ್ತೆ. ಕಾರಣ ಯಾಕೆಂದ್ರೆ ತೆಳುವಾಗುತ್ತೆ ಹಾಲು, ಹಾಲಿನ ಉತ್ಪಾದನೆ ಜಾಸ್ತಿ ಇರುತ್ತೆ ಒಪ್ಪತ್ತೀನಿ, ಆದ್ರೆ ಅದರ ಗುಣಮಟ್ಟ ಕಡಿಮೆ ಆಗುತ್ತೆ. ಯಾಕೆ ಅಂತಂದ್ರೆ ಸಾಕಷ್ಟು ಒಣ ಅಂಶದ ನಾವು ಆ ಬೇಸಿಗೆ ಕಾಲದಲ್ಲಿ ಕೊಡೋದಿಲ್ಲ. ಅಂದ್ರೆ ಸಾಧಾರಣವಾಗಿ ಕೆಲವು ರೈತರು ಹೇಗೆ ಅಂದ್ರೆ ಒಣಮೇವನ್ನೇ ಬೇಸಿಗೆ ಕಾಲದಲ್ಲಿ ಕೊಡೋಕೆ ಕಷ್ಟ ಆಗಿದೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನಾರಿನ ಅಂಶ ಕೊರತೆಯಾಗಿ ಫ್ಯಾಟು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಈಗ ಸಾಕಷ್ಟು ಕಡೆ ನಾವು ರೈತರಲ್ಲಿ ಕೇಳ್ತೀವಿ, ಸರ್ ನಮ್ದು ಹಾಲು ಒಳ್ಳೆ ಚೆನ್ನಾಗಿ ಉತ್ಪಾದನೆ ಆಗುತ್ತೆ ನಮ್ಮ ಹಸುವಿನಲ್ಲಿ, ಅಂದ್ರೆ ಫ್ಯಾಟ್ ಇರಲ್ಲ, ಡಿಗ್ರಿ ಇರಲ್ಲ, ಏನ್ ಮಾಡ್ಬೇಕು ಸರ್ ಅಂತೇಳಿ ಅವರು ಕೆಲವೊಂದು ಸಮಸ್ಯೆಗಳನ್ನ ಹೇಳ್ತಾರೆ. ಅಂದ್ರೆ ಅಂತ ರೈತರಿಗೆ ಇದು ರಸಮೇವು ಸಾಕಷ್ಟು ಪ್ರಯೋಜನಕಾರಿ ಆಗುತ್ತೆ ಅಂತ ಹೇಳ್ತೀರಾ? ತುಂಬಾ ಉತ್ತಮವಾದಂತ ಒಂದು ಪದ್ಧತಿ ಇದು. ಈ ರಸಮೇವು ಮಾಡಿಕೊಂಡು ಹಸಿರು ಮೇವುಗಳನ್ನ ಬಳಸ್ಕೊಳ್ತಕ್ಕಂಥ ಪದ್ಧತಿ, ಈ ಎಲ್ಲಾ ರೈತರುಗಳು ಈ ತರದ ಒಂದು ಆಧುನಿಕ ಪದ್ಧತಿಯ ಮೇವು ಸಂರಕ್ಷಣೆ ಮಾಡ್ಕೊಂಡು ಹೈನುಗಾರಿಕೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಈಗ ರಸಮೇವು ತಯಾರು ಮಾಡ್ಕೊಳ್ಳೋದು ಎಷ್ಟು ಮುಖ್ಯವೋ ಅದನ್ನ ವರ್ಷವಿಡೀ ನಾವು ಕಾಪಾಡಬೇಕಂತಂದ್ರೆ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಹೇಳ್ತೀರಾ? ಮುನ್ನೆಚ್ಚರಿಕೆ ಏನು ಅಂತಂದ್ರೆ, ಈಗ ಒಂದು ಸಾರಿ ರಸಮೇವನ್ನ ನಾವು ತಯಾರು ಮಾಡಿ ಅಂದ್ರೆ ಸರಿಯಾದ ಪದ್ಧತಿನಲ್ಲಿ, ನಾನು ನಿಮ್ಗೆ ಆಗ್ಲೇ ಹೇಳಿದಂಗೆ ನೀರಿನ ಅಂಶ ಒಳಕ್ಕೆ ಎಂಟರ್ ಆಗಬಾರ್ದು, ಆಮೇಲೆ ಗಾಳಿ ಎಂಟರ್ ಆಗಬಾರ್ದು, ಇವೆರಡನ್ನ ನಾವು ಕಂಡೀಷನ್ ನೋಡ್ಕೊಂಡಿದ್ದಾದ್ರೆ ರಸಮೇವು 2 ವರ್ಷಗಟ್ಟಲೆ ಇಟ್ಟರೂ ಸಹ ಕೆಡೋದಿಲ್ಲ. ಯಾಕೆಂದ್ರೆ ಅದರಲ್ಲಿ ಇರತಕ್ಕಂಥ ಆಮ್ಲಗಳು ಅದನ್ನ ಸಂರಕ್ಷಣೆ ಮಾಡ್ತದೆ. ಆ ಒಂದು ಆಸಿಡ್ ಕಂಡೀಷನ್ ಅಲ್ಲಿ ಯಾವುದೇ ಸೂಕ್ಷ್ಮಾಣು ಜೀವಿಗಳನ್ನು ಬೆಳೀಲಿಕ್ಕೆ ಬಿಡೋದಿಲ್ಲ, ಹಾಗೆ ಕೆಡೋ ಚಾನ್ಸಸ್ ಇರೋದಿಲ್ಲ. ಈಗ ನಾವು ಏನ್ ಮಾಡಬೇಕು ಅಂತಂದ್ರೆ ಇದನ್ನು ಒಂದು ಸಾರಿ ಓಪನ್ ಮಾಡಿದ ಮೇಲೆ ಗುಂಡಿನ ನಾವು ಕಂಟಿನ್ಯೂಸ್ ಬಳಸಬೇಕಾಗತ್ತೆ. ಮಧ್ಯ ಗ್ಯಾಪ್ ಕೊಡಬಾರ್ದು, ನನಗೇನು ಇವತ್ತು ಇದಿರಲಿಲ್ಲ ಹಾಕಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ಆ ಥರ ಇಲ್ಲ. ಪ್ರತಿ ದಿವಸ ನಾವು ಏನ್ ಮಾಡಬೇಕು ಅಂತಂದ್ರೆ 1/2 ಅಡಿ ಸುತ್ತಲೂ ನಾವು ಗುಂಡಿ ಸುತ್ತಲೂ ನಾವು ಹಾರ್ವೆಸ್ಟ್ ಮಾಡ್ಕೊಳ್ಳಬೇಕು. ಒಂದು ಸರಿ ಓಪನ್ ಮಾಡಿ ಮೇಲೆ, ಓಪನ್ ಮಾಡಲಿಲ್ಲ ಅಂತಂದ್ರೆ ನೀವು ಬೇಕಿದ್ರೆ ಎಷ್ಟು ದಿವಸನಾದ್ರೂ ಎಕ್ಸ್ಟೆಂಡ್ ಮಾಡಬಹುದು, ಒಂದ್ 2 ವರ್ಷಗಟ್ಟಲೆ ಇಡಬಹುದು. ಒಂದು ಸರಿ ನೀವು ರಸಮೇವನ್ನು ಉಪಯೋಗ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಮೇಲೆ ಪ್ರತಿ ದಿವಸ 1/2 ಅಡಿಯನ್ನು ಗುಂಡಿಯಿಂದ ಸುತ್ತಲೂ ತೆಗಿಲೇಬೇಕು. ಇದು ಬಳಸ್ತಕ್ಕಂಥ ಪದ್ಧತಿ. ಸರ್, ಈಗ ಇಷ್ಟೆಲ್ಲ ಈ ಒಂದು ರಸಮ್ಯವನ್ನ ಈ ಒಂದು ಹಸುಗಳಿಗೆ ಅಷ್ಟೇ ಅಲ್ಲ ನಾವು ಉಪಯೋಗ ಮಾಡಿಕೊಳ್ಳೋದು, ಈಗ ಕುರಿಮೇಕೆಗೆಲ್ಲ ನಾವು ಬಳಸಬಹುದು ಅಂತ ಹೇಳಿದ್ರ. ಈಗ ಕುರಿಮೇಕೆ ಅಂತಂದ್ರೆ ಎಂತ ರೈತರು ಬಳಸ್ತಾರೆ ಸರ್ ಈ ಒಂದು ರಸಮ್ಯವನ್ನ? ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ರೈತ ಬಾಂಧವರು ಕೊಟ್ಟಿಗೆ ಪದ್ಧತಿನಲ್ಲಿ ಕುರಿ ಸಾಕಣೆ ಮಾಡಬೇಕು ಅಂತ ಇಷ್ಟಪಡ್ತಾ ಇದಾರೆ, ಮತ್ತು ಸಾಕಷ್ಟು ಜನ ಮಾಡ್ತಾ ಇದಾರೆ. ಆದ್ರೆ ಈ ಒಂದು ಹಸಿರು ಮೇವು ಸೈಲೇಜ್ ಮಾಡಿಕೊಂಡು ಮಾಡ್ತಕ್ಕಂಥವ್ರು ವಿರಳ, ಬಹಳ ಕಡಿಮೆ. ಯಾಕೆಂದ್ರೆ ಇದು ಮೂಲತಃ ಕುರಿ ಮತ್ತು ಮೇಕೆ ಅದು ಒಂದು ಮೆಲ್ಕಾಕ ಪ್ರಾಣಿಯಾಗಿರೋದ್ರಿಂದ ರಸಮೇವು ಅದಕ್ಕೂ ಸಹ ತುಂಬಾ ಒಳ್ಳೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಅದು ಹಸು ತರನೇ, ಅದರಲ್ಲೂ ಸಹ ಈ ಎಲ್ಲ ಸೂಕ್ಷ್ಮಾಣು ಜೀವಿಗಳು ಎಲ್ಲ ಜೀರ್ಣ ಮಾಡಿರ್ತಕ್ಕಂಥ ಮೇವನ್ನು ತಿಂದಾಗ ಅದಕ್ಕೂ ಸಹ ಮಾಂಸ ಉತ್ಪಾದನೆ ಆಗಲಿ, ಮೇಕೆಗಳಲ್ಲಿ ಹಾಲು ಉತ್ಪಾದನೆ ಆಗಲಿ, ಇವೆಲ್ಲ ಜಾಸ್ತಿ ಆಗುತ್ತೆ. ಇದನ್ನ ನಾವೇನ್ ಹೇಳ್ತೀವಿ ಅಂದ್ರೆ ಸ್ಟಾಲ್ ಫೀಡಿಂಗ್ ಮೆಥಡ್ ನಲ್ಲಿ ಮಾಡ್ತಕ್ಕಂಥ ರೈತರು ಬಾಂಧವರು ರಸಮೇವನ್ನು ತಯಾರು ಮಾಡ್ಕೊಂಡು ಮಾಡೋದು ತುಂಬಾ ಸೂಕ್ತ. ಯಾಕೆಂದ್ರೆ ಇದು ಫಾರ್ಡರ್ ಸೆಕ್ಯೂರಿಟಿ ಅಂತ ಕರಿತೀವಿ ನಾವು. ಸೈಲೇಜ್ ಮಾಡಿ ಇಟ್ಕೊಳ್ಳೋದಕ್ಕೆ ಏನಂತೀವಿ ಅಂದ್ರೆ ಇದು ಒಂದು ಮೇವಿನ ನಾವು ಆಹಾರ ಭದ್ರತೆ ಹೆಂಗೆ ಇದೆಯೋ ಹಂಗೆ ಜಾನುವಾರುಗಳಿಗೆ ಆಹಾರ ಭದ್ರತೆ ಇದ್ದಂಗೆ ಇದು. ಇದನ್ನ ನಾವು ಮಾಡ್ಕೊಳ್ಳೋದು ತುಂಬಾ ಸೂಕ್ತವಾದ ಒಂದು ಕೆಲಸ. ಇದ್ರ ಬಗ್ಗೆ ಮಾಹಿತಿಯನ್ನ ನಮ್ಮ ICR ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ನೀಡ್ತೀವಿ, ತರಬೇತಿಗಳ ಮುಖಾಂತರ ನೀಡ್ತೀವಿ. ವೈಯಕ್ತಿಕವಾಗಿ ಬಂದ್ರೆ ಅವರಿಗೂ ಸಹ ನಾವು ಮಾಹಿತಿ ನೀಡೋದ್ರಿಂದ ಇದನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ಮಾಡ್ತಕ್ಕಂಥದ್ದು ಸೂಕ್ತ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕೂಡು ಪದ್ಧತಿಯಲ್ಲಿ ಕುರಿಮೇಕೆ ಸಾಕಾಣಿಕೆ ಮಾಡುವಂತ ರೈತರು ಸಾಕಷ್ಟು ಕಡೆ ನಾವು ನೋಡಿದ್ವಿ. ಪ್ರತಿದಿನ ಬರೀ ಈ ಒಂದು ಶೇಂಗಾ ಒಟ್ಟನ್ನ ಕೊಡ್ತಾ ಇದಾರೆ ಅಷ್ಟೇ, ಅಂದ್ರೆ ಇದು ಸೂಕ್ತ ಅಲ್ಲ ಅಂತ ಹೇಳ್ತೀರಾ? ಈಗ ಶೇಂಗಾ ಒಟ್ಟು ಅನ್ನೋದು ಒಂದು ದ್ವಿದಳ ಧಾನ್ಯದ ಮೇವು. ಮೇವುಗಳನ್ನ ಪೂರೈಕೆ ಮಾಡುವಾಗ ಬರೀ ಒಂದೇ ತರದ ಮೇವುಗಳನ್ನ ಪೂರೈಕೆ ಮಾಡಬಾರ್ದು. ಅದರಿಂದ ಏನಾಗುತ್ತೆ ಅಂದ್ರೆ ಪೋಷಕಾಂಶಗಳಲ್ಲಿ ವ್ಯತ್ಯಯ ಆಗುತ್ತೆ. ಈಗ ನಾವೇನ್ ಹೇಳ್ತೀವಿ, ಯಾವುದೇ ಒಂದು ಪ್ರಾಣಿಗೆ ಹಸು ಆಗಿರ್ಬೋದು ಮೇಕೆಗಳಾಗಿರ್ಬೋದು ಇವಕ್ಕೆಲ್ಲ 75% ಮೇವನ್ನ ನಾವು ಏಕದಳ ಧಾನ್ಯಗಳ ಮೇವನ್ನು ಮತ್ತು ಒಂದು 25% ದ್ವಿದಳ ಧಾನ್ಯಗಳನ್ನ, ಅದು ಒಟ್ಟು ಏನು ಮೇವು ತಿನ್ನುತ್ತೋ ಅದರಲ್ಲಿ 75 ಏಕದಳ 25 ದ್ವಿದಳವನ್ನ ನಾವು ಕೊಡಬೇಕು ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ ಪೋಷಕಾಂಶಗಳು ಬ್ಯಾಲೆನ್ಸಿಂಗ್ ಆಗುತ್ತೆ. ಈಗ ಸಮತೋಲನ ಆಹಾರ ಪೂರೈಕೆ ಮಾಡೋದ್ರಿಂದ ಅನುಕೂಲ ಏನಪ್ಪಾ ಅಂತಂದ್ರೆ ರಾಸುಗೆ ಅಥವಾ ಉತ್ಪಾದನೆ ಮಾಡ್ತಕ್ಕಂಥ ಪ್ರಾಣಿಗೆ ಯಾವುದೇ ಒತ್ತಡ ಇಲ್ಲದೆ ಉತ್ಪಾದನೆ ಆಗುತ್ತೆ. ಅದು ನಮಗೆ ಬಹಳ ಮುಖ್ಯ. ಯಾಕೆಂದ್ರೆ ಸ್ಟ್ರೆಸ್ ಇರಬಾರ್ದು. ಸ್ಟ್ರೆಸ್ ಇದ್ದಾಗ ಅದು ಮತ್ತೆ ಉತ್ಪಾದನೆ ಗುಣಮಟ್ಟ ವ್ಯತ್ಯಾಸ ಆಗುತ್ತೆ, ಆಮೇಲೆ ನಾವು ಅಂದ್ಕೊಂಡಿರ್ತಕ್ಕಂಥ ರಿಸಲ್ಟ್ಸ್ ಬರೋದಿಲ್ಲ. ಹಾಗಾಗಿ ನಾವು ಸಮತೋಲನವಾಗಿ ಈ ಮೇವುಗಳನ್ನ ನಾವು ಪೂರೈಕೆ ಮಾಡಬೇಕಾಗುತ್ತೆ. ಈಗ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು ಸರ್? ನಮ್ಮನ್ನ ಫೋನ್ ಮುಖಾಂತರ ಸಂಪರ್ಕಿಸಬಹುದು. ನಮ್ಮ ಫೋನ್ ಸಂಖ್ಯೆ 9591426179. ಫೋನ್ನಲ್ಲಿ ನಿಮಗೆ ಎಲ್ಲ ವೈಜ್ಞಾನಿಕ ವಿಚಾರ ತಿಳಿಸ್ಕೊಳ್ಳೋದು ಅಷ್ಟು ಸುಲಭ ಆಗಲ್ಲ. ನೀವು ವೈಯಕ್ತಿಕವಾಗಿ ನಮ್ಮ ಕೇಂದ್ರಕ್ಕೆ ಬಂದು ಅದರ ಬಗ್ಗೆ ಏನು ಎತ್ತ ಎನ್ನು ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳಕ್ಕೆ ನಾವು ಸದಾ ಲಭ್ಯ ಇರ್ತೀವಿ. ನೀವು ಫೋನ್ ಮಾಡಿ ನಮ್ಮ ಕೇಂದ್ರಕ್ಕೆ ಬರಬಹುದು. ಒಳ್ಳೇದು ಸರ್. ಇಲ್ಲೇ ತನಕ ಈ ಒಂದು ರಸಮೇವು ತಯಾರಿಕೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕೃಷಿಕರಿಗೆ ಒದಗಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೂ ರಸಮೇವು ತಯಾರಿಕೆ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಷಯ ತಜ್ಞರಾದ ಡಾ GK ಜಯದೇವಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ಮರಳಸಿದ್ದೇಶ್. ಈಗ ಮಾರುಕಟ್ಟೆ ಧಾರಣೆ. ಕೊಟ್ಟೂರಿನ ಮಾರುಕಟ್ಟೆ ಧಾರಣೆ ಹೀಗಿದೆ. ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2538 ರೂಪಾಯಿಗಳು, ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 4169 ರೂಪಾಯಿಯಿಂದ ಗರಿಷ್ಠ 6811 ರೂಪಾಯಿಗಳು, ಜೋಳ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 2070 ರೂಪಾಯಿಯಿಂದ ಗರಿಷ್ಠ 2464 ರೂಪಾಯಿಗಳು, ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2300 ರೂಪಾಯಿಯಿಂದ ಗರಿಷ್ಠ 2711 ರೂಪಾಯಿಗಳು, ರಾಗಿ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 3076 ರೂಪಾಯಿಗಳು. ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಡಿಕೆ ಆಪಿ ಕ್ವಿಂಟಾಲ್ಗೆ ಕನಿಷ್ಠ 46519 ರೂಪಾಯಿಯಿಂದ ಗರಿಷ್ಠ 46959 ರೂಪಾಯಿಗಳು, ಅಡಿಕೆ ಬೆಟ್ಟೆ ಕ್ವಿಂಟಾಲ್ಗೆ ಕನಿಷ್ಠ 33029 ರೂಪಾಯಿಯಿಂದ ಗರಿಷ್ಠ 33499 ರೂಪಾಯಿಗಳು, ಅಡಿಕೆ ಕೆಂಪು ಗೋಟು ಕ್ವಿಂಟಾಲ್ಗೆ ಕನಿಷ್ಠ 27009 ರೂಪಾಯಿಯಿಂದ ಗರಿಷ್ಠ 27410 ರೂಪಾಯಿಗಳು, ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 46030 ರೂಪಾಯಿಯಿಂದ ಗರಿಷ್ಠ 46469 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಈಗ ಹವಾಮಾನ ವರದಿ. ನೈಋತ್ಯ ಮಾನ್ಸೂನ್ ಉತ್ತರ ಒಳನಾಡಿನಲ್ಲಿ ಸಕ್ರಿಯವಾಗಿದೆ ಮತ್ತು ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಸಾಮಾನ್ಯವಾಗಿತ್ತು. ಕರಾವಳಿಯ ಬಹುತೇಕ ಸ್ಥಳಗಳಲ್ಲಿ, ಒಳನಾಡಿನ ಹಲವು ಸ್ಥಳಗಳಲ್ಲಿ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಉತ್ತರ ಕನ್ನಡ, ವಿಜಯಪುರ, ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿಯ ಉಳಿದ ಜಿಲ್ಲೆಗಳ ಹೆಚ್ಚಿನ ಸ್ಥಳಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಒಳನಾಡಿನ ಉಳಿದ ಜಿಲ್ಲೆಗಳಲ್ಲಿ ಹಲವು ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 28 ಡಿಗ್ರಿ ಸೆಲ್ಸಿಯಸ್ ಮತ್ತು 21 ಡಿಗ್ರಿ ಸೆಲ್ಸಿಯಸ್ ಆಗಿರಬಹುದು. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹವಾಮಾನ ವರದಿ ಕೇಳಿದಿರಿ. ಈಗ ಕೇಳಿ ಒಂದು ಜನಪದ ಗೀತೆ.

ಚಂದಾದ ಚಂದಾದ ಮಾಯ್ಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಚಂದಾದ ಚಂದಾದ ಮಾಯ್ಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ